ನಮ್ಮ ಶ್ರಾವಣ ಬಲಕ್ಕೆ ಪೈಯು ನೆಲಕ್ಕೆ ಪಸಿರು ಸ್ವಚ್ಛವಾಯ್ತು ಸಿರಿವನ ಭಾರತೀಯ ಸ್ವಾತಂತ್ರ್ಯವು ಭವಿಸಿದ ಈ ದಿನ ವರುಷ ವರುಷ ಮರಣಿದರು ನಮಗೆ ಸಜ್ಜ ನೂತನ ಈಶು ಭಕ್ತಿ ದೇಶ ಭಕ್ತಿ ಸಾಮರಸ್ಯ ಕ್ಷೇತ್ರದಿ ಭಕ್ತಿ ದೇಶ ಭಕ್ತಿ ಸಾಮರಸ್ಯ ಕ್ಷೇತ್ರದಿ ಕಂಡೆ ಬಣ್ಣ ಬೇರೆ ಕನಸು ನಮ್ಮ ಹೃದಯ ನೇತ್ರದಿ ನಮ್ಮ ಹೃದಯ ನೇತ್ರದಿ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ ಬಲಕ್ಕೆ ಪೈರು ನೆಲಕ್ಕೆ ಪಸಿರು ಪಚ್ಚವಾಯ್ತು ಸಿರಿವನ ಬಂಧನವನ್ನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ ಬಂಧನವನ್ನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ ಜನ ಜನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ ಸ್ವಾತಂತ್ರ್ಯದ ಜೀವನ ಸ್ವಾತಂತ್ರ್ಯದ ಜೀವನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು ಸಿಬ್ಬಂದಿ ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ ಹ್ಯಾಪಿ ಬ್ಯಾಂಕ್ ಡೇ ಉಣಿವ ತಾಳವು ತಪ್ಪುದೇ ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ. ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ. ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಆಕಾಶವಾಣಿ ಬೆಂಗಳೂರು ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೆಳಗರೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಣ್ಣಿನ ಪರೀಕ್ಷೆ ಹಾಗೂ ಎಲೆ ವಿಶ್ಲೇಷಣೆ, ಈ ಕುರಿತು ಡಾ ಎಚ್ಬಿ ರಘುಪತಿ ಅವರೊಂದಿಗೆ ಸಂದರ್ಶನ. ನಂತರ ಶಿವಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳು ವಾದನ ಮೂಡಿಬರಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ. ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ಮಣ್ಣಿನ ಪರೀಕ್ಷೆ ಹಾಗೂ ಎಲೆ ವಿಶ್ಲೇಷಣೆ, ಈ ವಿಷಯವಾಗಿ ಡಾ ಎಚ್ಬಿ ರಘುಪತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ರಘುಪತಿ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದು ಮಾವು ಆಗ್ಬೋದು, ಬಾಳೆ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಈ ರೀತಿಯಾಗಿ ಈ ಹಣ್ಣಿನ ಬೆಳೆಗಳು ಮುಖ್ಯವಾಗಿ ಒಂದು ಹೆಚ್ಚಿನ ಮೌಲ್ಯವಿರುವಂಥ ಕೃಷಿ ಉತ್ಪನ್ನಗಳು ಮತ್ತು ಬೇಗ ಹಾಳಾಗುವಂಥ ಉತ್ಪನ್ನಗಳು. ಇವುಗಳಲ್ಲಿ ನಾವು ಸರಿಯಾದಂಥ ಒಂದು ಗುಣಮಟ್ಟವನ್ನು ಕಾಪಾಡ್ಕೋಬೇಕಾದ್ರೆ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ಕೋಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡೋದ್ರಿಂದ ಅವುಗಳನ್ನು ಹೆಚ್ಚು ಕಾಲ ನಾವು ಶೇಖರಣೆನೂ ಮಾಡಬಹುದು, ಒಳ್ಳೆ ಗುಣಮಟ್ಟದ ಉತ್ಪನ್ನವನ್ನು ಕೂಡ ಪಡಿಬಹುದು. ತಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ಈ ಎಲೆ ವಿಶ್ಲೇಷಣೆ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಇವತ್ತು ತಾವು ಮಾಹಿತಿಯನ್ನು ಕಲೆ ಹಾಕಿದ್ದೀರಾ, ಮತ್ತು ಮಣ್ಣು ಪರೀಕ್ಷೆಯನ್ನು ಕೂಡ ವಿಶೇಷವಾಗಿ ಈ ಹಣ್ಣಿನ ಬೆಳೆಗಳಲ್ಲಿ ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಮಲ್ಲಿ ಸಾಕಷ್ಟು ಕೆಲಸ ನಡೆದು ಇವತ್ತು ರೈತರಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀರಾ. ಇವತ್ತು ನಮ್ಮ ಒಂದು ಮಾಧ್ಯಮದ ಮೂಲಕನೂ ಕೂಡ ಈ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು ಅಂತ ತಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದು. ಈ ವಿಚಾರದ ಬಗ್ಗೆ ತಾವಿವತ್ತು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಸಸ್ಯದ ಬೆಳವಣಿಗೆಗೆ ಪೋಷಕಾಂಶಗಳ ಅಗತ್ಯ ಏನು, ಇದರ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ಆಯ್ತು. ಆಧುನಿಕ ಕೃಷಿಯಲ್ಲಿ ಈಗ ನಿಮಗೆ ತಿಳಿದ ಹಾಗೆ ಮಣ್ಣು ಮತ್ತು ಎಲೆ ಪರೀಕ್ಷೆ ಬಹಳ ಮುಖ್ಯವಾದ ಸಂಗತಿ. ಹೌದು. ಹೇಗೆ ಅಂದ್ರೆ ನಮ್ಮ ವೈದ್ಯಕೀಯ ರಂಗದಲ್ಲಿ ಹೇಗೆ ಮನುಷ್ಯರ ರಕ್ತ, ಹೌದು, ಮೂತ್ರ ಇವನ್ನೆಲ್ಲ ಪರೀಕ್ಷೆ ಮಾಡ್ತಾರೆ, ಅದೇ ರೀತಿ ಕೃಷಿಯಲ್ಲೂ ಕೂಡ ಈ ಮಣ್ಣು ಮತ್ತೆ ಎಲೆ ಪರೀಕ್ಷೆ ಬಹಳ ಮುಖ್ಯವಾಗುತ್ತೆ. ಇದರಲ್ಲಿ ಬಹಳಷ್ಟು ರೈತರಿಗೆ ಈ ಮಣ್ಣು ಪರೀಕ್ಷೆ ಬಗ್ಗೆ ಈಗಾಗಲೇ ಹೆಚ್ಚಿನ ಮಾಹಿತಿ ಇದೆ ನನ್ನ ಅನಿಸಿಕೆ ಪ್ರಕಾರ. ಆದರೆ ಈ ಎಲೆ ಪರೀಕ್ಷೆ ಅಥವಾ ಸಸ್ಯದ ಇನ್ನಾವುದೇ ಒಂದು ಭಾಗವನ್ನು ಪರೀಕ್ಷೆ ಮಾಡಿ ಆ ಮಾಹಿತಿಯನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಹೇಗೆ ಉಪಯೋಗಿಸಬೇಕು ಅಂತ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ಹೌದು. ನಿಮಗೆ ಗೊತ್ತಿದ್ದಂಗೆ ಈ ಸಸ್ಯ ಸಂಪತ್ತು ಇತರ ವೈವಿಧ್ಯಮಯವಾಗಿದೆ, ಸಾಕಷ್ಟು ವೈವಿಧ್ಯತೆ ಇದೆ. ಇದರಲ್ಲಿ ಒಂದು ವಿಶೇಷ ಗುಣ ಅಂತಂದ್ರೆ ಮಣ್ಣು, ನೀರು ಮತ್ತು ವಾತಾವರಣದಿಂದ ತನಗೆ ಬೇಕಾದ ಪೋಷಕಾಂಶಗಳನ್ನು ಈ ಸಸ್ಯಗಳು ಪೂರೈಸಿಕೊಳ್ಳುತ್ತದೆ. ಹೌದು. ಸುಮಾರು 16 ಪೋಷಕಾಂಶಗಳು ಸಸ್ಯದ ಒಂದು ಆರೋಗ್ಯಕರವಾದ ಬೆಳವಣಿಗೆಗೆ ಅವಶ್ಯಕತೆ ಇದೆ. ಇದರಲ್ಲಿ ಜಲಜನಕ, ಆಮ್ಲಜನಕ ಮತ್ತು ಇಂಗಾಲ ಇವು ವಾತಾವರಣದಿಂದ ಬಂದ್ಬಿಡ್ತದೆ, ಅಂದ್ರೆ ಗಾಳಿಯಲ್ಲೇ ಇರುತ್ತದೆ. ಹೌದು. ಅದನ್ನ ಹೀರ್ಕೊಂಡೆ ಬಳಸ್ಕೊಳ್ತದೆ. ಇನ್ನು ಸಾರಜನಕ, ರಂಜಕ ಮತ್ತು ಪೊಟಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೇಶಿಯಂ, ಗಂಧಕ, ಕಬ್ಬಿಣ, ಮ್ಯಾಂಗನೀಸು, ಸತುವು, ತಾಮ್ರ, ಬೋರಾನ್ ಮತ್ತು ಮಾಲಿಬಿಡನಂ ಇವು ಮಣ್ಣಿನಿಂದ ಪೂರೈಸಲ್ಪಡುತ್ತದೆ. ಇವುಗಳನ್ನು ಈ ಸಸ್ಯದ ಪ್ರಮಾಣದ ಮೇಲೆ ನಾವು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಲಘು ಪೋಷಕಾಂಶಗಳನ್ನು ನಾವು ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಸಸ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಅವು ಬೇಕಾಗುತ್ತದೆ, ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅದರ ಮೇಲೆ ವಿಂಗಡಣೆ ಮಾಡ್ಕೊಂಡಿದೆ. ಈ ರೀತಿ ಪ್ರಕೃತಿಯಿಂದ ಏನು ಒದಗಿಸಲ್ಪಟ್ಟಿದೆ ಪೋಷಕಾಂಶಗಳು, ಗಿಡದಲ್ಲಿ 3-5% ಭಾಗ ಇದ್ದು ಉಳಿದ ಎಲ್ಲ ಭಾಗ ನೀರು ಮತ್ತು ಲವಣಾಂಶದಿಂದ ಕೂಡಿರ್ತದೆ. ಒಂದು ಪ್ರಮುಖ ಸಂಗತಿ ಇಲ್ಲಿ ಅಂತಂದ್ರೆ ಸಸ್ಯದ ಒಂದು ಆರೋಗ್ಯಕರವಾದ ಬೆಳವಣಿಗೆ ಮತ್ತು ಇಳುವರಿ ಬರಬೇಕಾದ್ರೆ ಈ ಪೋಷಕಾಂಶಗಳ ಮಟ್ಟವನ್ನು ನಾವು ಸಸ್ಯದಲ್ಲಿ ಕಾಪಾಡಿಕೊಂಡು ಬರಬೇಕು. ಅದು ಬಹಳ ಮುಖ್ಯವಾದ. ಮತ್ತೆ ಇವತ್ತು ನಾವು ಈ ಪೋಷಕಾಂಶಗಳನ್ನ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಕೊಡಬೇಕಾಗತ್ತೆ. ಹೌದು. ಅದು ಸಾವಯವ ರೂಪ ಆಗ್ಬಹುದು ಅಥವಾ ರಾಸಾಯನಿಕ ರೂಪದಲ್ಲಿ ಕೊಟ್ರೆ ಬೆಳವಣಿಗೆಗೆ ಅನುಕೂಲ ಆಗಿ ಒಳ್ಳೆ ಇಳುವರಿ ಬರೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಈ ಸಸ್ಯದಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಅವಶ್ಯಕವಾಗಿರ್ತವೆ ಅಂತ ತಾವು ಹೇಳಿದ್ರಿ. ಈ ಪೋಷಕಾಂಶಗಳು ಯಾವ ರೀತಿ ಸಂಗ್ರಹವಾಗಿರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಮಣ್ಣಿನಿಂದ ಸಸ್ಯವನ್ನು ಪ್ರವೇಶಿಸಿದ ಈ ಪೋಷಕಾಂಶಗಳು ಗಿಡದ ಬೇರೆ ಬೇರೆ ಭಾಗಗಳಲ್ಲಿ ಒಂದೇ ತರ ಶೇಖರಣೆ ಆಗಿರಲ್ಲ. ಬೇರು, ಕಾಂಡ, ಎಲೆ, ಬೇರು ಮತ್ತೆ ವಿವಿಧ ಭಾಗಗಳಲ್ಲಿ ಭಿನ್ನವಾಗಿರುತ್ತದೆ. ಉದಾಹರಣೆಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ, ಇವು ಗಿಡದಲ್ಲೇ ಬಹಳ ಬೇಗ ಚಲಿಸುವಂತಹ ಪೋಷಕಾಂಶಗಳು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶೀಘ್ರವಾಗಿ ಚಲಿಸುತ್ತದೆ. ಒಂದೊಮ್ಮೆ ಈ ಕೊರತೆ ಏನಾದರೂ ಸಂಭವಿಸಿದರೆ ಈ ಕೊರತೆಯ ಕಾರಣದಿಂದಾಗಿ ಇದರ ಒಂದು ಪೋಷಕಾಂಶ ಒಂದು ಲಕ್ಷಣ ಅಂತ ಏನು ಹೇಳ್ತೇವೆ ಅದರ ಮೊದಲು ಹಳೆ ಎಲೆಗಳಲ್ಲಿ ಕಾಣಿಸಿಕೊಂಡು ಆಮೇಲೆ ಹೊಸ ಎಲೆಗಳಿಗೆ ಹೋಗ್ತದೆ. ಯಾಕೆಂದ್ರೆ ಹಳೆ ಎಲೆಗಳಿಂದ ಹೊಸ ಎಲೆಗಳಿಗೆ ಶೀಘ್ರವಾಗಿ ಅದನ್ನೇ ಆಗ್ತದೆ. ಇನ್ನು ಕೆಲವು ಪೋಷಕಾಂಶಗಳು, ಉದಾಹರಣೆಗೆ ಕ್ಯಾಲ್ಸಿಯಂ, ಇವು ಗಿಡದಲ್ಲಿ ಬಹಳ ನಿಧಾನವಾಗಿ ಚಲಿಸುವುದರಿಂದ ಕೊರತೆ ಸಂಭವಿಸಿದಲ್ಲಿ ಈ ಹಳೆ ಎಲೆಗಳಿಂದ ಹೊಸ ಎಲೆಗಳಿಗೆ ಶೀಘ್ರವಾಗಿ ರವಾನೆ ಆಗೋದಿಲ್ಲ. ಇಂತಹ ಒಂದು ಕಾರಣಕ್ಕಾಗಿ ಈ ಕೊರತೆಯ ಲಕ್ಷಣ ಮೊದಲು ಹೊಸ ಎಲೆಗಳಲ್ಲಿ ಕಾಣಿಸಿಕೊಂಡು ನಂತರ ಹಳೆಗಳಲ್ಲಿ ಕಾಣಿಸಬಹುದು. ಇದು ಒಂದು ಪೋಷಕಾಂಶಗಳು ಈ ರೀತಿ ಬೇರೆ ಬೇರೆಯಾಗಿ ಶೇಖರಣೆ ಆಗಿರುತ್ತೆ ಗಿಡದಲ್ಲಿ. ಅಂದ್ರೆ ಮುಖ್ಯವಾಗಿ ಈಗ ಹಳೆ ಎಲೆಗಳು ಅಂದ್ರೆ ಬೇರುಗಳಿಗೆ ಸಮೀಪ ಇರ್ತವೆ, ಕೆಳಗಡೆ ಇರ್ತವೆ. ಆದ್ರಿಂದ ಯಾವ ಸ್ವಲ್ಪ ಕಡಿಮೆ ವೇಗದಲ್ಲಿ ಚಲಿಸ್ತವೆ ಪೋಷಕಾಂಶಗಳು, ಹೌದು, ಅವುಗಳು ಹೊಸ ಎಲೆಗಳಿಗೆ ತಲುಪೋದು ನಿಧಾನ ಆಗುತ್ತೆ. ಅದರಿಂದ ಅಲ್ಲಿ ಕೊರತೆ ಲಕ್ಷಣ ಕಾಣಿಸುತ್ತೆ. ಮತ್ತೆ ವೇಗವಾಗಿ ಚಲಿಸುವಂತ ಪೋಷಕಾಂಶಗಳಾದ್ರೆ ಹಳೆ ಎಲೆಗಳಲ್ಲಿ ಲಕ್ಷಣಗಳು ಮೊದಲು ಕಾಣಿಸಿಕೊಳ್ತವೆ. ಅಂದ್ರೆ ಮುಖ್ಯವಾಗಿ ಎಲೆಗಳೇ ಒಂದ್ ರೀತಿ ಸೂಚಕ ಅಂತ ಹೇಳ್ಬೋದು. ಅದಕ್ಕಾಗಿನೇ ಎಲೆಗಳನ್ನೇ ಸಂಗ್ರಹಣೆ ಮಾಡಬೇಕು ಅಂತ ತಾವು ಇದಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇರ್ತೀರ. ಈಗ ಈ ಸಸ್ಯದ ಎಲೆಗಳಲ್ಲಿ ಮುಖ್ಯವಾಗಿ ಈ ಪೋಷಕಾಂಶದ ಒಂದು ಪ್ರಮಾಣದ ಮೇಲೆ ಯಾವ್ಯಾವ ಅಂಶಗಳು ಪರಿಣಾಮ ಬೀರುತ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಹೌದು, ನಾನು ಈಗಾಗಲೇ ತಿಳಿಸಿದ ಸಸ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚು ಕಡಿಮೆ ಇರ್ತದೆ. ಈ ಸಸ್ಯದ ವಿವಿಧ ಭಾಗಗಳಲ್ಲಿ ಸಸ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯ, ಉದಾಹರಣೆಗೆ ಈ ಎಲೆಯ ವಯಸ್ಸು, ಆಮೇಲೆ ಅದರ ಆರೋಗ್ಯ, ಅದು ಹೊಸ ಎಲೆಯನ ಅಥವಾ ಹಳೆ ಎಲೆನ, ಅಥವಾ ಕೆಲವೊಂದು ಗಿಡದಲ್ಲಿ 2 ವರ್ಷಕ್ಕೆ ಒಂದು ಸಾರಿ ಕಾಯಿ ಬಿಡುವಂತ ಅಭ್ಯಾಸ ಇರ್ತದೆ, ಉದಾಹರಣೆಗೆ ಮಾವು, ಇವೆಲ್ಲವೂ ಈ ಸಸ್ಯದ ಪೋಷಕಾಂಶಗಳನ್ನು ನಿರ್ಧಾರ ಮಾಡ್ತದೆ. ಎರಡನೇದಾಗಿ ಬಾಹ್ಯ ವಿಷಯ, ಉದಾಹರಣೆಗೆ ವಾತಾವರಣದ ಉಷ್ಣತೆ, ತೇವಾಂಶ, ಈ ಬೆಳಕಿನ ಲಭ್ಯತೆ, ಋತುಮಾನ, ಆಮೇಲೆ ಗಿಡದ ಮೇಲೆ ಸಂಪಡಿಸಿದ ಕೆಲವೊಂದು ರಾಸಾಯನಿಕ ವಸ್ತುಗಳು ಕೂಡ ಈ ಸಸ್ಯದ ಪೋಷಕಾಂಶಗಳ ಪ್ರಮಾಣದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಇದೊಂದು ಬಹಳ ಮುಖ್ಯವಾದ ವಿಷಯ, ಬೇರೆ ಬೇರೆ ಅಂಶಗಳು ಈ ಒಂದು ಪೋಷಕಾಂಶಗಳ ಪ್ರಮಾಣದ ಮೇಲೆ ಪರಿಣಾಮ ಬೀರ್ತವೆ. ಈಗ ಮುಖ್ಯವಾಗಿ ಸಸ್ಯದ ಮಾದರಿಯನ್ನ ಸಂಗ್ರಹಿಸಬೇಕಾಗುತ್ತೆ ಈ ಎಲೆ ವಿಶ್ಲೇಷಣೆಗಾಗಿ ನಮ್ಮ ರೈತರು. ಆಗ ಯಾವ ರೀತಿಯ ಒಂದು ಸಾಮಾನ್ಯವಾದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಸಸ್ಯದ ಮಾದರಿಯನ್ನ ಪೋಷಕಾಂಶಗಳ ಮಟ್ಟ ಒಂದು ಕಂಡುಹಿಡಬೇಕು ಅಂತಂದ್ರೆ ಸಸ್ಯದ ಮಾದರಿಯನ್ನ ಸಂಗ್ರಹಿಸುವುದು ಬಹಳ ಮುಖ್ಯವಾದ ವಿಷಯ. ಈ ಸಸ್ಯದ ಮಾದರಿಯನ್ನ ಹೇಗೆ ಸಂಗ್ರಹಿಸ ಮಾಡಬೇಕು ಅನ್ನೋದು ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆ ಆಗಿರ್ತದೆ. ಅಂದ್ರೆ ಸಾಧಾರಣವಾಗಿ ಒಂದು ಅನುಸರಿಸಬೇಕಾದ ಕ್ರಮ ಅಂತಂದ್ರೆ ಇತ್ತೀಚೆಗೆ ಬಲಿತ ಎಲೆಗಳನ್ನು ಸಂಗ್ರಹ ಮಾಡಬೇಕು ಮತ್ತು ಈ ಎಲೆಗಳನ್ನ ಗಿಡದ ಎಲ್ಲಾ ಕಡೆಗಳನ್ನು ಸಂಗ್ರಹ ಮಾಡಬೇಕು. ಪೂರ್ಣವಾಗಿ ಸಂಪೂರ್ಣವಾಗಿ ಬೆಳಕನ್ನ ಯಾವ ತರ ಜಾಗದಲ್ಲಿ ಇರ್ತದೆ ಅಂತಹ ಜಾಗಗಳಿಂದ ಎಲೆಗಳನ್ನ ಸಂಗ್ರಹ ಮಾಡಬೇಕು. ಇನ್ನು ಕೀಟಗಳಿಂದ ಭಾಗಶಃ ನಾಶವಾಗಿರುವಂತದ್ದು ಅಥವಾ ರೋಗ ಪೀಡಿತ ಎಲೆಗಳು ಈ ಪೋಷಕಾಂಶಗಳ ಪರೀಕ್ಷೆಗೆ ಯೋಗ್ಯವಾಗಿರೋದಿಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಇದಲ್ಲದೆ ಈ ಎಲೆಗಳನ್ನು ಸಂಗ್ರಹಿಸಿದ ಮೇಲೆ ಅದು ಕಲುಷಿತವಾಗದಂತೆ ಬಹಳ ಎಚ್ಚರಿಕೆ ವಹಿಸಬೇಕು ಮತ್ತು ಎಲೆಗಳನ್ನು ಈ ಗಿಡಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಏನ್ ಹಾಕ್ತವೆ ಅದಕ್ಕಿಂತ ಮುಂಚಿತವಾಗಿ ಸಂಗ್ರಹಿಸುವುದು ಒಳ್ಳೆಯದು. ಒಂದು ವೇಳೆ ರಸಗೊಬ್ಬರಗಳನ್ನ ಹಾಕಿದ್ಮೇಲೆ ಏನಾದರೂ ಸಂಗ್ರಹಣೆ ಮಾಡಿದ್ರೆ ಈ ವಿಶ್ಲೇಷಣೆಯಲ್ಲಿ ಫಲಿತಾಂಶಗಳು ಏರ್ಪೇರಾಗ್ತದೆ, ಯಾಕಂದ್ರೆ ಪೋಷಕಾಂಶಗಳು ಹೇರ್ಕೊಂಡಿರ್ತವೆ. ಹೌದು, ಅದರಿಂದ ಆ ರೀತಿಯಾಗಿ ಮಾಡ್ಕೋಬಾರದು. ಈಗ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆ ನಡೆದಿದೆ. ಈಗ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಿದಾವೆ, ವಿವಿಧ ರೀತಿಯ ಹಣ್ಣಿನ ಬೆಳೆಗಳಿದಾವೆ. ಈ ಬೇರೆ ಬೇರೆ ಬೆಳೆಗಳಲ್ಲಿ ಈ ಸಸ್ಯ ಮಾದರಿಗಳನ್ನ ಯಾವ ರೀತಿ ಸಂಗ್ರಹಿಸಬಹುದು ಅಂತ ಸ್ವಲ್ಪ ಸೂಚ್ಯವಾಗಿ ಹೇಳ್ತೀರಾ? ಮುಖ್ಯವಾದ ತೋಟಗಾರಿಕಾ ಬೆಳೆಗಳಾದ ಈ ದ್ರಾಕ್ಷಿ, ಮಾವು, ಬಾಳೆ, ದಾಳಿಂಬೆ ಮುಂತಾದ ಬೆಳೆಗಳಲ್ಲಿ ನಾವು ಬಹಳಷ್ಟು ವರ್ಷದಿಂದ ಸಂಶೋಧನೆ ಮಾಡಿಬಿಟ್ಟು ಸಸ್ಯದ ಮಾದರಿಯನ್ನು ಹೇಗೆ ನಾವು ಪ್ರಯೋಗಶಾಲೆಗೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಸಸ್ಯದ ಮಾದರಿಯನ್ನು ಹೇಗೆ ನಾವು ಕಲೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಈಗಾಗಲೇ ಸಂಶೋಧನೆ ಮಾಡಿ ಅದನ್ನು ನಿಗದಿಪಡಿಸಿದ್ದೇವೆ. ಪ್ರತಿಯೊಂದು ಬೆಳೆಗೂ ಇದು ಬೇರೆ ಬೇರೆ ಆಗ್ತದೆ, ನಾನು ಈಗಾಗಲೇ ತಿಳಿಸದಂಗೆ. ಉದಾಹರಣೆಗೆ ದ್ರಾಕ್ಷಿ ಬೆಳೆಯಲ್ಲಿ ಈ ಬ್ಯಾಕ್ ಪ್ರೂನಿಂಗ್ ಮಾಡಿ ಸುಮಾರು 40-45 ದಿನಗಳ ನಂತರ ಈ ಹೊಸದಾಗಿ ಬೆಳೆದಿರುವ ಕಾಂಡದಿಂದ ಬುಡದಿಂದ 5ನೇ ಎಲೆಯ ತೊಟ್ಟನ್ನು ಮಾತ್ರ ಬೇರ್ಪಡಿಸಿ ನಮ್ಮ ಪ್ರಯೋಗಶಾಲೆಗೆ ಸಲ್ಲಿಸಬೇಕಾಗ್ತದೆ. ಸಾಧಾರಣವಾಗಿ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾರೆ. ಹೌದು, ಇದರಿಂದ ಚಟ್ನಿ, ಹೌದು, ಇದರಲ್ಲಿ ಸುಮಾರು 150-200 ಎಲೆ ತೊಟ್ಟುಗಳು ಒಂದು ಮಾದರಿಗೆ ಬೇಕಾಗ್ತದೆ. ಇನ್ನು ಬಾಳೆ ಗಿಡದಲ್ಲಿ ಉದಾಹರಣೆಗೆ ತುದಿಯಿಂದ ಮೂರನೆಯ ಪೂರ್ಣವಾಗಿ ತೆರೆದಿರುವ ಎಲೆಯ ಮಧ್ಯಭಾಗದಿಂದ ಸುಮಾರು ಒಂದು 20 ಚದರ ಸೆಂಟಿಮೀಟರ್ ಅಷ್ಟು ಸಂಗ್ರಹಿಸಬೇಕು. ಬಾಳೆಗಿಡ ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾರಕ್ಕೆ ಒಂದು ಎಲೆಯನ್ನ ಕಾಣಿಸಿಕೊಳ್ಳುತ್ತದೆ. ಇನ್ನು ಚಳಿಗಾಲದಲ್ಲಿ ಆದರೆ ಹೆಚ್ಚು ಕಡಿಮೆ 10-12 ದಿನಗಳಲ್ಲಿ ಒಂದು ಹೊಸ ಎಲೆ ಬರಬಹುದು. ಅಂದ್ರೆ 16-20 ವಾರಗಳ ನಂತರ, ಅಂದ್ರೆ 3-4 ತಿಂಗಳ ಸಮಯದಲ್ಲಿ ಈ ಬಾಳೆ ಎಲೆಯನ್ನು ಸಂಗ್ರಹಿಸಿಬಿಟ್ಟು ನಮ್ಮ ಪ್ರಯೋಗಶಾಲೆಯಿಂದ ತಲುಪಿಸೋದ್ರಿಂದ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡಿಬಿಟ್ಟು ಅದಕ್ಕೆ ಸೂಕ್ತ ಸಲಹೆ ನೀಡಲು ಅನುಕೂಲ ಆಗ್ತದೆ. ಇನ್ನು ಮಾವಿನ ಗಿಡದಲ್ಲಿ ಉದಾಹರಣೆಗೆ 2 ವರ್ಷಕ್ಕೊಂದ್ಸರಿ ಕಾಯಿ ಬಿಡುವ ಅಭ್ಯಾಸ ಇರೋದಕ್ಕಾಗಿ ಹೊಸದಾಗಿ ಬೆಳೆದಿರುವ ಈ ವರ್ಷ ಬಂದಿರುವ ಎಲೆಯಿಂದ ಸುಮಾರು 4-7 ತಿಂಗಳು ಹಳೆಯ ಎಲೆಗಳನ್ನ ಸಂಗ್ರಹಿಸಿ ನಮ್ಮ ಪ್ರಯೋಗಶಾಲೆಗೆ ಕಳಿಸಬೇಕು. ಅದೇ ಈ ರೀತಿಯಾಗಿ ಪ್ರತಿಯೊಂದು ಬೆಳೆಗೂ ನಾವು ಸರಿಯಾದ ಕ್ರಮವನ್ನು ಅನುಸರಿಸೋದ್ರಿಂದ ಅವುಗಳ ಪೋಷಕಾಂಶ ಮಟ್ಟವನ್ನು ಸರಿಯಾಗಿ ನಿರ್ಧಾರ ಮಾಡಿಬಿಟ್ಟು ನಮಗೆ ಸೂಕ್ತ ಸಲಹೆ ನೀಡಲು ಬಹಳ ಅನುಕೂಲ ಆಗ್ತದೆ. ಈಗ ಸಾಧಾರಣವಾಗಿ ಈ ಎಲೆ ಪರೀಕ್ಷೆ ಸ್ವಲ್ಪ ಇದಕ್ಕೆ ತಾಂತ್ರಿಕ ಮಾಹಿತಿ ಹೆಚ್ಚು ಬೇಕಾಗುತ್ತೆ ಮತ್ತೆ ಶ್ರಮದಾಯಕ ಅಂತಾನೂ ಅನ್ಬೋದು. ಇದರಿಂದ ಆಗುವಂತಹ ಮುಖ್ಯವಾದ ಪ್ರಯೋಜನಗಳೇನು ಅಂತಾರೆ? ಈ ಎಲೆ ಪರೀಕ್ಷೆಯಿಂದ ಈ ಪೋಷಕಾಂಶಗಳ ಪ್ರಮಾಣವನ್ನು ನಾವು ತಿಳ್ಕೊಳ್ಬಹುದು, ಮತ್ತೆ ಮುಂದಾಗಿ ಕೊರತೆಯ ಲಕ್ಷಣಗಳನ್ನು ಹೇಗೆ ನಾವು ಇದರಿಂದ ಪತ್ತೆ ಹಚ್ಚಬಹುದು, ಮತ್ತು ರಾಸಾಯನಿಕ ಗೊಬ್ಬರಗಳ ಪ್ರಮಾಣ, ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇದ್ರೆ ಅವುಗಳ ಪ್ರಮಾಣ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಇಲ್ಲವಂತ ನಾವು ದೃಢಪಡಿಸಿಕೊಳ್ಳಬಹುದು. ಅಂದ್ರೆ ಈಗ ಏನು ಬಳಕೆ ಮಾಡ್ತಾ ದೃಢಪಡಿಸಿಕೊಳ್ಬಹುದು. ಇನ್ನು ಮುಂದೆ ಯಾವ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ರಸಗೊಬ್ಬರಗಳನ್ನ ಯಾವ ಸಮಯದಲ್ಲಿ ನಾವು ಹಾಕಬೇಕು ಅನ್ನೋದನ್ನ ಕೂಡ ಈ ಎಲೆ ಪರೀಕ್ಷೆಯಿಂದ ನಿರ್ಧರಿಸಬಹುದು. ಇದಲ್ಲದೆ ಕೆಲವೊಂದು ಸರಿ ಏನಾಗ್ತದೆ ಅಂದ್ರೆ ಬೇರೆ ಬೇರೆ ಪೋಷಕಾಂಶಗಳು ಗಿಡದಲ್ಲಿ ಒಂದೇ ಕೊರತೆಯ ಲಕ್ಷಣಗಳನ್ನು ವ್ಯಕ್ತಪಡಿಸಿದರೆ ಅಂತಹ ಸಂದರ್ಭದಲ್ಲಿ ಯಾವ ಪೋಷಕಾಂಶದಿಂದ ಕೊರತೆಯಿಂದಾಗಿ ಈ ಗಿಡದ ಬೆಳವಣಿಗೆ ಕುಂಠಿತ ಆಗಿದೆ ಅನ್ನೋದನ್ನ ಈ ಎಲೆ ಪರೀಕ್ಷೆಯಿಂದ ಬಹಳ ಮುಖ್ಯವಾಗಿ ನಾವು ಪತ್ತೆ ಹಚ್ಚಬಹುದು. ಇದಲ್ಲದೆ ಇನ್ನು ಕೆಲವೊಂದು ಪೋಷಕಾಂಶಗಳು, ಉದಾಹರಣೆಗೆ ಸಸ್ಯದಲ್ಲಿ ಕಡಿಮೆ ಇದ್ದರೂ ಕೂಡ ಅಂತಹ ಕೊರತೆಯ ಲಕ್ಷಣಗಳು ಬಹಳ ಸರಿಯಾಗಿ ಕಾಣಿಸದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಯಾವ ಪೋಷಕಾಂಶ ಕೊರತೆ ಕಡಿಮೆ ಇದೆ ಅಂತ ನಾವು ಪತ್ತೆ ಹಚ್ಚಬೇಕಾದ್ರೆ ಎಲೆ ಪರೀಕ್ಷೆ ಬಹಳ ಮುಖ್ಯವಾಗಿದೆ. ಇದು ಅಲ್ಲದೆ ಒಂದು ಮುಖ್ಯವಾದ ವಿಶೇಷ ಅಂದ್ರೆ ಈ ಎಲೆ ವಿಶ್ಲೇಷಣೆ ಅಥವಾ ಎಲೆ ಪರೀಕ್ಷೆ ನಮ್ಮ ಈ ಸಂಶೋಧನಾ ವಿಧಾನಗಳಲ್ಲಿ ಬಹಳ ಮುಖ್ಯವಾದ್ದು. ಪ್ರತಿಯೊಂದು ಬೆಳೆಗೂ ಯಾವ ಪ್ರಮಾಣದಲ್ಲಿ ಒಂದು ಪೋಷಕಾಂಶಗಳ ಮಟ್ಟವನ್ನು ನಾವು ಗಿಡದಲ್ಲಿ ಕಾಯ್ದುಕೊಂಡು ಬರಬೇಕು ಅಂತ ನಿರ್ಧಾರ ಮಾಡೋದು ಬಹಳ ಮುಖ್ಯವಾಗಿದೆ. ಉದಾಹರಣೆಗೆ ಬಾಳೆ ಎಲೆಯಲ್ಲಿ ನಾನು ಈಗಾಗಲೇ ತಿಳಿಸಿದಂತೆ ಎಲೆಗಳನ್ನು ಸಂಗ್ರಹ ಮಾಡಿದರೆ ಸಾರಜನಕ ಅಂಶದ ಶೇಕಡ 2-2.7 ಮತ್ತು 3.5 ಆದರಷ್ಟು ಇರಬೇಕು. ಇದಕ್ಕಿಂತ ಕಡಿಮೆ ಏನಾದ್ರೂ ಇದ್ದಲೇ ಈ ಸಾರಜನಕ ಅಂಶವನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಅಂದ್ರೆ ಪ್ರತಿಯೊಂದು ಬೆಳೆಗೂ ಈ ಲೀಫ್ ನ್ಯೂಟ್ರಿಯನ್ ಸ್ಟ್ಯಾಂಡರ್ಡ್ ಅಂತ ಏನ್ ಹೇಳ್ತೇವೆ ಅದನ್ನು ನಿರ್ಧಾರ ಮಾಡಬೇಕಾದ್ರೆ ಈ ಎಲೆ ವಿಶ್ಲೇಷಣೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಎಲೆ ವಿಶ್ಲೇಷಣೆಯಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಅನುಕೂಲಗಳು ಮತ್ತೆ ನಮಗೆ ಅನವಶ್ಯಕವಾಗಿ ಪೋಷಕಾಂಶಗಳನ್ನು ಪೂರೈಕೆ ಮಾಡುವಂತ ಖರ್ಚು ಕೂಡ ಉಳಿತದೆ. ಇನ್ನ ಎಲೆ ಪರೀಕ್ಷೆಯ ಮುಖ್ಯವಾದಂತ ಹಂತಗಳು ಯಾವ್ಯಾವ ಅಂತ? ಈ ಎಲೆ ಪರೀಕ್ಷೆಯಲ್ಲಿ ನಾನು ಈಗಾಗಲೇ ತಿಳಿಸಿದಂಗೆ ಮುಖ್ಯವಾದ ಹಂತಗಳಂದ್ರೆ ಸಸ್ಯದ ಮಾದರಿಯನ್ನು ಸಂಗ್ರಹಿಸುವುದು ಬಹಳ ಮುಖ್ಯವಾದ. ಇದಾದ ಮೇಲೆ ನಾವು ಅದನ್ನ ಪ್ರಯೋಗಶಾಲೆಯಲ್ಲಿ ಸಂಸ್ಕರಿಸುತ್ತೇವೆ. ಉದಾಹರಣೆಗೆ ಸೋಪು ಮಿಶ್ರಿತ ನೀರು, ಆಮ್ಲದ ನೀರು, ಆಮೇಲೆ ಶುದ್ಧೀಕರಿಸಿದ ನೀರು, ಇವುಗಳನ್ನೆಲ್ಲ ಚೆನ್ನಾಗಿ ತೊಳಿತೇವೆ ಎಲೆಗಳನ್ನ. ಇದಾದ ಮೇಲೆ ಈ ಪ್ರಯೋಗಶಾಲೆಗಳಲ್ಲಿ ಅವುಗಳ ರಾಸಾಯನಿಕ ಪರೀಕ್ಷೆಗೆ ವ್ಯಕ್ತಪಡಿಸಿ ರಾಸಾಯನಿಕ ಪರೀಕ್ಷೆ ಮಾಡಿಬಿಟ್ಟು ಪೋಷಕಾಂಶಗಳ ಪ್ರಮಾಣ ಎಷ್ಟು ಇದೆ ಅಂತ ನಾವು ಕಂಡುಕೊಳ್ತೇವೆ. ಇದಾದ ನಂತರ ನಾವು ಪೂರ್ವ ನಿರ್ಧಾರಿತ ಪ್ರಮಾಣದೊಂದಿಗೆ ಏನ್ ಹೇಳಿದೆ ಲೀಫ್ ನ್ಯೂಟ್ರಿಯನ್ ಸ್ಟ್ಯಾಂಡರ್ಡ್ ಅಂತ ಏನ್ ಹೇಳಿದೆ ಆ ಪೂರ್ವ ನಿರ್ಧಾರಿತ ಪ್ರಮಾಣದೊಂದಿಗೆ ಹೋಲಿಸಿ ನೋಡಿ ಅದನ್ನು ವಿಶ್ಲೇಷಣೆ ಮಾಡ್ತೇವೆ. ವಿಶ್ಲೇಷಣೆ ಮಾಡಿ ಯಾವ ಪೋಷಕಾಂಶದ ಕೊರತೆ ಇದೆ ಮತ್ತು ಅದು ಎಷ್ಟರ ಮಟ್ಟಿಗೆ ಕೊರತೆ ಆಗಿದೆ ಅಂತ ನಾವು ಪತ್ತೆ ಹಚ್ಚಿಕೊಳ್ತದೆ. ಇದರ ಒಂದು ಆಧಾರದ ಮೇಲೆ ನಾವು ಕೊನೆಯದಾಗಿ ಈ ರಸಗೊಬ್ಬರಗಳ ಬಳಕೆಯ ಪ್ರಮಾಣ ಮತ್ತು ಕ್ರಮ ಹೇಗೆ ಮಾಡಬೇಕು ಅನ್ನೋದು ನಾವು ಶಿಫಾರಸು ಮಾಡ್ತೇವೆ. ಇದು ಮುಖ್ಯವಾದ ಎಲೆ ಪರೀಕ್ಷೆಯ ಹಂತಗಳು. ಸಾಕಷ್ಟು ಹಂತಗಳಿದಾವೆ, ನೀವು ಇದನ್ನ ಪ್ರಯೋಗಾಲಯದಲ್ಲಿ ಅನುಸರಿಸ್ತೀರಾ? ಹೌದು. ಇನ್ನ ಈ ಸಸ್ಯದ ಮಾದರಿಯನ್ನ ಪರೀಕ್ಷೆ ಮಾಡಿಸುವಾಗ ರೈತರು ಬೇರೆ ಯಾವ್ಯಾವ ಮಾಹಿತಿಯನ್ನ ನೀಡಬೇಕಾಗುತ್ತೆ? ಸಸ್ಯದ ಮಾದರಿಯನ್ನ ರೈತರು ನಮ್ಮ ಪ್ರಯೋಗಶಾಲೆಗೆ ತಂದುಕೊಳ್ಳ ಕೆಲವೊಂದು ಮಾಹಿತಿಗಳನ್ನು ಅವಶ್ಯಕವಾಗಿ ನಮಗೆ ನೀಡಬೇಕಾಗ್ತದೆ. ಅದರಲ್ಲಿ ರೈತರ ಹೆಸರು ಮತ್ತು ಪೂರ್ಣ ವಿಳಾಸ ನಮಗೆ ಇರಲೇಬೇಕಾಗ್ತದೆ. ಆಮೇಲೆ ಯಾವ ಬೆಳೆ, ಆಮೇಲೆ ತಳಿಯ ಹೆಸರು, ಆಮೇಲೆ ಗಿಡದ ಅಂದಾಜು ವಯಸ್ಸೆಷ್ಟು, ಆಮೇಲೆ ಗಿಡಗಳ ಮಧ್ಯೆ ಇರುವ ಅಂತರ, ಆಮೇಲೆ ಬೆಳೆಗೆ ಉಪಯೋಗಿಸುತ್ತಿರುವ ನೀರಿನ ವಿವರ ಇದ್ರು ಬಹಳ ಒಳ್ಳೆಯದು. ಇದಾದ್ಮೇಲೆ ಕೊಟ್ಟಿಗೆ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಸ್ತಾ ಇದ್ರೆ ಅವುಗಳ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಅದು, ಮತ್ತು ಕೆಲವೊಂದು ಸರಿ ಕೀಟ ಮತ್ತು ರೋಗಗಳ ತೊಂದರೆ ಇದ್ರೆ ಅವುಗಳ ಬಗ್ಗೆ ಒಂದು ಮಾಹಿತಿ ಕೂಡ ಇದ್ರೆ ನಮಗೆ ಒಳ್ಳೆಯದು. ಮತ್ತು ಅಂದಾಜು ಇಳುವರಿ ಸಹ ನಮಗೆ ಒಂದು ಮಾಹಿತಿ ಕೊಟ್ಟರೆ ಅದರಿಂದ ನಾವು ವಿಶ್ಲೇಷಣೆ ಮಾಡಲು ಬಹಳ ಅನುಕೂಲ ಆಗ್ತದೆ. ಇಂದು ಕೆಲವು ಬೆಳೆಗಳಲ್ಲಿ ಉದಾಹರಣೆಗೆ ದ್ರಾಕ್ಷಿಯಲ್ಲಿ ಪ್ರೂನಿಂಗ್ ಮಾಡಿದ ಸಮಯ ಇದರ ಬಗ್ಗೆ ಒಂದು ವಿವರ ಕೊಟ್ಟರೆ ನಾವು ಎಲೆ ವಿಶ್ಲೇಷಣೆ ಮಾಡಲು ಬಹಳ ಅನುಕೂಲ ಆಗ್ತದೆ. ಮುಖ್ಯವಾಗಿ ತಳಿ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಇಳುವರಿಯನ್ನು ಕೊಡುತ್ತೆ, ಎಷ್ಟು ಮಟ್ಟಿಗೆ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇದೆ ಅದರ ಮೇಲೂ ಅವಲಂಬಿತವಾಗಿದೆ. ಪ್ರತಿಯೊಂದು ಬೆಳೆಗೂ ಮತ್ತು ಪ್ರತಿಯೊಂದು ವೆರೈಟಿಗೂ ನಾವು ಏನ್ ಹೇಳ್ತೇವೆ, ಈ ಪೋಷಕಾಂಶಗಳ ಪ್ರಮಾಣ ಬೇರೆ ಬೇರೆ ಆಗಿರ್ತದೆ ಅವಶ್ಯಕತೆ. ಹೌದು, ಅದರ ಬಗ್ಗೆ ಒಂದು ಪೂರ್ಣ ಮಾಹಿತಿ ನೀಡಿದ್ರೆ ನಾವು ಒಂದು ಎಲೆ ಪರೀಕ್ಷೆಯನ್ನು ಮಾಡಿಬಿಟ್ಟು ಅದನ್ನ ವಿಶ್ಲೇಷಣೆ ಮಾಡಿ ಮತ್ತೆ ಸೂಕ್ತವಾದ ಶಿಫಾರಸು ಮಾಡೋದು ಬಹಳ ಅನುಕೂಲ ಆಗ್ತದೆ. ಈಗ ಈ ಎಲೆ ಮಾದರಿ ಸಂಗ್ರಹಿಸಿ ಕಳಿಸ್ಕೊಡ್ತಾರೆ ಸಾಮಾನ್ಯವಾಗಿ, ಅದರ ಜೊತೆಗೆ ಈ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸುವಂತ ಅವಶ್ಯಕತೆ ಇರುತ್ತೆ. ಹೌದು, ಈ ಕೇವಲ ಎಲೆ ಪರೀಕ್ಷೆಯಿಂದ ಮಾತ್ರ ಈ ಸಸ್ಯದ ಉತ್ತಮದ ಬೆಳವಣಿಗೆ ಮತ್ತು ಇಳುವರಿಗೆ ಕಡಿಮೆ ಮಾಡುವ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಕಂಡುಕೊಳ್ಳೋದು ಕಷ್ಟ. ಎಲೆ ಪರೀಕ್ಷೆಯ ಜೊತೆಗೆ ಮಣ್ಣಿನ ಪರೀಕ್ಷೆಯು ಅತಿ ಅವಶ್ಯಕವಾಗಿದೆ. ಎಲೆ ಪರೀಕ್ಷೆಯಲ್ಲಿರುವ ಮುಖ್ಯವಾದ ಒಂದು ಸಮಸ್ಯೆ ಏನಂತಂದ್ರೆ, ಎಲೆಯನ್ನು ಸಂಗ್ರಹಿಸುವಾಗ ಈ ಸಸ್ಯದ ಬೆಳವಣಿಗೆಯ ಹಂತ ಅತಿ ಮುಖ್ಯವಾಗಿದ್ದು, ನಾನು ಈಗಾಗಲೇ ತಿಳಿಸಿದ ಹಂಗೆ ಸಸ್ಯದ ಬೆಳವಣಿಗೆಯ ಹಂತ ಪೋಷಕಾಂಶಗಳ ಪ್ರಮಾಣದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಈ ಎಲೆ ಪರೀಕ್ಷೆ ಮಾಡುವಾಗ ಸಸ್ಯದ ಬೆಳವಣಿಗೆಯ ಹಂತ ಬಗ್ಗೆ ಒಂದು ರೈತರಲ್ಲಿ ಪೂರ್ಣವಾದ ಮಾಹಿತಿ ಇರಬೇಕಾಗ್ತದೆ. ಮತ್ತು ಎಲೆ ಪರೀಕ್ಷೆಯಿಂದ ಈ ಮಣ್ಣಿನಲ್ಲಿ ದಿನನಿತ್ಯ ಆಗ್ತಿರುವಂತಹ ಬೆಳವಣಿಗೆಯ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ದೊರಕುವುದಿಲ್ಲ. ಆದ್ದರಿಂದ ಮಣ್ಣಿನ ಪರೀಕ್ಷೆಗಳು ಕೆಲವೊಂದು ಸರಿ ಅವಶ್ಯಕವಾಗಿರ್ತದೆ. ಮಣ್ಣನ್ನು ಮತ್ತು ತೋಟದಿಂದ ಸಂಗ್ರಹಿಸಬೇಕಾದ್ರೆ ನಾವು ಕೆಲವೊಂದು ಕ್ರಮಗಳನ್ನು ಅನುಭವಿಸಬೇಕಾಗುತ್ತೆ. ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ? ಹೌದು, ಮಣ್ಣನ್ನು ನಾವು ತೋಟದಿಂದ ಸಂಗ್ರಹಿಸಬೇಕಾದ್ರೆ ಭೂಮಿಯ ಮೇಲ್ಭಾಗದಿಂದ 15 ಸೆಂಟಿಮೀಟರ್ ಅಷ್ಟು ಆಳವಾಗಿ, ಈ ಆಂಗ್ಲ ಭಾಷೆಯಲ್ಲಿ ಏನು ವಿ ಶೇಪ್ ಅಂತ ಹೇಳ್ತೇವೆ, ವಿ ಆಕಾರದಲ್ಲಿ ಗುಂಡಿ ಮಾಡಿಬಿಟ್ಟು ಅದರಲ್ಲಿ ಮಣ್ಣನ್ನು ಸಂಗ್ರಹಿಸಬಹುದು. ಒಂದು ಎಕರೆಗೆ ಸುಮಾರು 4-5 ಜಾಗಗಳಲ್ಲಿ ಮಣ್ಣನ್ನು ಸಂಗ್ರಹಿಸಿಬಿಟ್ಟು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಸುಮಾರು 250-500 ಗ್ರಾಂ ಅಷ್ಟು ಮಣ್ಣನ್ನು ಪ್ರಯೋಗಶಾಲೆಗೆ ನಾವು ತಲುಪಿಸಬೇಕು. ಮಣ್ಣನ್ನು ಈ ತೋಟಗಳಿಗೆ ನಾನು ಈಗಾಗಲೇ ತಿಳಿಸಿದಂತೆ ರಸಗೊಬ್ಬರಗಳನ್ನು ಹಾಕುವುದಕ್ಕೆ ಮೊದಲು ಸುಮಾರು ಗಿಡದಿಂದ 1 ಮೀಟರ್ ದೂರದಲ್ಲಿ ಸಂಗ್ರಹಿಸಿದ್ರೆ ಒಳ್ಳೆಯದು. ಈ ರೀತಿ ಸಂಗ್ರಹಿಸಿದ ಮಣ್ಣನ್ನು ನಾವು ಆದಷ್ಟು ಎಚ್ಚರಿಕೆಯಿಂದ ನಮ್ಮ ಪ್ರಯೋಗಶಾಲೆಗೆ ತಲುಪಿಸಬೇಕಾಗ್ತದೆ. ಈ ಹಳೆಯ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿದ ಚೀಲ ಅಥವಾ ಈ ಕಬ್ಬಿಣದ ವಸ್ತುಗಳಿಂದ ಕಲುಷಿತವಾಗದಂತೆ ನೋಡ್ಕೋಬೇಕಾಗ್ತದೆ. ಈಗ ನಾವು ಹಣ್ಣಿನ ಬೆಳೆಗಳು ತೋಟದ ಬೆಳೆಗಳು ಹಾಕೊಂಡಿರ್ತೀವಿ, 4 ಮರಗಳಿರ್ತವೆ, ಅವಾಗ ಅಲ್ಲಿ ಎಲ್ಲಿ ಸಂಗ್ರಹಿಸಬೇಕಾಗತ್ತೆ? ಅದೇ, ಗಿಡದಿಂದ 1 ಮೀಟರ್ ದೂರದಲ್ಲಿ ರಸಗೊಬ್ಬರಗಳನ್ನು ಹಾಕುವುದಕ್ಕಿಂತ ಮೊದಲು ನಾವು ಸಂಗ್ರಹ ಮಾಡೋದು ಒಳ್ಳೆಯದು. ಸಂಗ್ರಹ ಮಾಡಿಬಿಟ್ಟು ಅಂತ ಮಣ್ಣನ್ನ ನೆರಳಿನಲ್ಲಿ ಒಣಗಿಸಿಬಿಟ್ಟು ನಮ್ಮ ಪ್ರಯೋಗಶಾಲೆಗೆ ಆದಷ್ಟು ಬೇಗ ತಲುಪಿಸುವಂತ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತೆ ನಮ್ಮ ಸಾಧಾರಣವಾಗಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಮಣ್ಣು ಮಾದರಿಗಳನ್ನು ಸಂಗ್ರಹಿಸೋದು ರೈತರಿಗೆ ಸಾಕಷ್ಟು ಮನದಟ್ಟಾಗಿದೆ. ಮುಖ್ಯವಾಗಿ ಎಲ್ಲೆಲ್ಲಿ ಕೆಲವು ಸಂದರ್ಭದಲ್ಲಿ ಗೊಬ್ಬರದ ಉಂಡಿ ಮತ್ತೆ ಬದುಗಳ ಪಕ್ಕ ಎಲ್ಲಿ ತಗ್ಗಾಗಿ ನೀರು ನಿಂತು ಅಲ್ಲಿ ಜೌಗಾಗಿರುತ್ತೆ ಅಂತ ಕಡೆ, ಇಂಥಗಳ ಕಡೆ ಮಣ್ಣು ಮಾದರಿಗಳನ್ನು ಸಂಗ್ರಹಿಸಬಾರದು. ಯಾಕೆಂದ್ರೆ ಅಲ್ಲಿ ಪೋಷಕಾಂಶಗಳು ಕೆಲವು ಸಂದರ್ಭದಲ್ಲಿ ಹೆಚ್ಚಾಗಿರಬಹುದು, ಅಥವಾ ಈ ಜೌಗ ಪ್ರದೇಶದಲ್ಲಿ ಬಸದೋಗಿರಬಹುದು. ಅದರಿಂದಲೂ ಕೂಡ ಅಲ್ಲಿ ಕೆಲವು ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಹಿತಿ ತಪ್ಪಾಗುವಂತ ಆ ಒಂದು ದೃಷ್ಟಿಯಿಂದ ಸಂಗ್ರಹ ಮಾಡೋದು ಬಹಳ ಮುಖ್ಯವಾದ ಒಂದು ವಿಷಯ. ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಮತ್ತೆ ಇಲ್ಲೂ ಕೂಡ ಕೆಲವೊಂದು ಮಾಹಿತಿ ಕೊಡಬೇಕಾಗತ್ತೆ ಅವರು ಮಣ್ಣು ಮಾದರಿ ಸಂಗ್ರಹಿಸುವಾಗ. ಮಣ್ಣು ಮಾದರಿ ಈಗಾಗಲೇ ನಾನು ತಿಳಿಸಿದಂಗೆ ಅವರ ವಿಳಾಸ ಹೇಗೆ ಸಂಗ್ರಹಿಸಿದ್ದಾರೆ ಅದರ ಬಗ್ಗೆ ಒಂದು ಪೂರ್ಣ ಮಾಹಿತಿಯನ್ನು ಕೊಟ್ಟರೆ, ಮತ್ತೆ ಎಷ್ಟೆಷ್ಟು ಗೊಬ್ಬರ ಹಾಕಿದ್ದಾರೆ. ಹೌದು, ಈಗಾಗಲೇ ಗೊಬ್ಬರಗಳ ಪ್ರಮಾಣ ಈಗಾಗಲೇ ಎಲೆ ವಿಶ್ಲೇಷಣೆಯಲ್ಲಿ ಏನ್ ಹೇಳಿದೆ ಅದೇ ರೀತಿಯ ಪೂರ್ಣ ಮಾಹಿತಿಗಳನ್ನು ನಾವು ಸಂಗ್ರಹಿಸ್ತೇವೆ ಎಲೆಯನ್ನು ಮತ್ತೆ ಇದನ್ನು. ಈಗ ಈ ಮಣ್ಣು ಮತ್ತೆ ಎಲೆಗಳ ಒಂದು ವಿವರವಾದಂತಹ ಪರೀಕ್ಷೆ ಮಾಡಿಸೋದಕ್ಕೆ ರೈತರು ಯಾರನ್ನು ಸಂಪರ್ಕಿಸಬಹುದು ಅಂತಾರೆ? ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲೆ ವಿಶ್ಲೇಷಣಾ ಪ್ರಯೋಗಶಾಲೆ ಇದೆ. ಇಲ್ಲಿ ರೈತರಿಗೆ ಎಲೆ, ನೀರು ಮತ್ತು ಮಣ್ಣುಗಳ ಪರೀಕ್ಷೆಯನ್ನ ಮಾಡಿಕೊಂಡ ಒಂದು ವ್ಯವಸ್ಥೆ ಇದೆ. ಇದನ್ನು ಹೆಚ್ಚು ವಿವರಗಳಿಗೆ ನಮ್ಮ ನಿರ್ದೇಶಕರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇವರನ್ನ ಸಂಪರ್ಕಿಸಿದ್ರೆ ನಾವು ಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತೇವೆ. ಈಗ ಮುಖ್ಯವಾಗಿ ರೈತ ಬಾಂಧವರು ಇದುವರೆಗೆ ಯಾವ ರೀತಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ನಿಮ್ಮ ಸಂಶೋಧನಾ ಸಂಸ್ಥೆಯಿಂದ? ನಮ್ಮ ದೇಶದ ವಿವಿಧ ಭಾಗಗಳಿಂದ ನಮ್ಮ ಈಗಾಗಲೇ ಏನ್ ಹೇಳಿದೆ ಎಲೆ ವಿಶ್ಲೇಷಣಾ ಪ್ರಯೋಗಶಾಲೆ ಇದೆ. ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಂದ ನಮ್ಮ ಎಲೆ ಮಾದರಿಗಳನ್ನು ನಮ್ಮ ಲ್ಯಾಬ್ಗೆ ಕಳಿಸಿಬಿಟ್ಟು ಅದನ್ನು ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿಬಿಟ್ಟು ರೈತರಿಗೆ ಒಂದು ಸೂಕ್ತ ಸಲಹೆಯನ್ನು ಈಗಾಗಲೇ ಕೊಡ್ತಾ ಇದ್ದೇವೆ. ಇದೊಂದು 10-15 ವರ್ಷಗಳಿಂದ ಈ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ ಈಗಾಗಲೇ. ಇದರಿಂದ ರೈತರಿಗೆ ಬಹಳಷ್ಟು ಉಪಯೋಗ ಆಗಿದೆ. ಮತ್ತೆ ಅರಿವು ಇದೆ, ಈಗ ಎಲೆ ವಿಶ್ಲೇಷಣೆ ಬಗ್ಗೆ ಅರಿವಿದೆ ರೈತರಿಗೆ. ಹೌದು ಹೌದು, ತುಂಬಾ ಅರಿವಿದೆ. ಮತ್ತು ಕೆಲವೊಂದು ಬೆಳೆಗಳಲ್ಲಿ ಬಹಳ ಮುಖ್ಯವಾದ, ಉದಾಹರಣೆಗೆ ದ್ರಾಕ್ಷಿ, ಬಾಳೆ ಇಂತ ಗಿಡಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಂಡು ಬರಲು ಮತ್ತು ಇಳುವರಿ ನಿರ್ಧಾರ ಬಹಳ ಮುಖ್ಯವಾದ ಒಂದು ಇದು. ಈಗ ಬೆಂಗಳೂರು ಸುತ್ತಮುತ್ತ ಅಂದ್ರೆ ದ್ರಾಕ್ಷಿ ತೋಟಗಳು ಹೆಚ್ಚಿದಾವೆ. ಹೌದು, ಈ ರೈತರು ಬಳಸ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗ ಎಲೆ ವಿಶ್ಲೇಷಣೆ ಮಾಡಿಸಿಕೊಂಡವರು ಏನಿವತ್ತು ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ, ಅದಕ್ಕೂ ಮತ್ತೆ ಮೊದಲು ಮಾಡ್ತಾ ಇದ್ದ ನಮ್ಮ ಸಾಂಪ್ರದಾಯಿಕ ಪದ್ಧತಿಗೂ ಏನಾದರೂ ಒಂದು ಸುಧಾರಣೆ ಕಂಡು ಬಂದಿದೆಯೇ? ಸುಧಾರಣೆ ಇಳುವರಿಯಲ್ಲಿ, ಇಳುವರಿಯಲ್ಲಿ ಸುಧಾರಣೆ ಇದೆ. ಪೋಷಕಾಂಶಗಳ ಒಂದು ರಸಗೊಬ್ಬರಗಳ ಬಳಕೆಯಲ್ಲೂ ಕೂಡ ನಾವು ಏನು ರ್ಯಾಷನಲೈಸೇಷನ್ ಅಂತ ಹೇಳ್ತೇವೆ ಅದನ್ನು ಮಾಡಲು ಬಹಳ ಅನುಕೂಲ ಆಗಿದೆ. ಇಲ್ಲದ್ರೆ ಬಹಳ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸೋದು, ಕೆಲವೊಂದು ಪೋಷಕಾಂಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದು, ಈ ತರ ತೊಂದರೆಗಳಾಯಿತು. ಅದನ್ನು ನಾವು ಆದಷ್ಟು ನಿಗಾವಹಿಸಿಬಿಟ್ಟು ಸರಿಪಡಿಸಿದ್ವಿ. ಈ ಪೋಷಕಾಂಶಗಳ ಒಂದು ಪ್ರಮಾಣಕ್ಕಿಂತ ಅದು ಸಮತೋಲನ ಏನಿದೆ ಅದು ಬಹಳ ಮುಖ್ಯವಾದ್ದು. ಈ ಎಲೆ ವಿಶ್ಲೇಷಣೆ ಮತ್ತು ಮಣ್ಣು ಪರೀಕ್ಷೆಯಿಂದ ಒಂದು ಸಮಗ್ರ ಸಮತೋಲನ ಏನಿದೆ ಅದನ್ನು ಕಾಪಾಡಿಕೊಂಡು ಬಂದು ಇಳುವರಿಯ ಮಟ್ಟವನ್ನ ಚೆನ್ನಾಗಿ ಕಾಪಾಡಿಕೊಂಡು ಇಳುವರಿ ಮಟ್ಟ ಮತ್ತು ಗುಣಮಟ್ಟವನ್ನು ಸಹ ಒಳ್ಳೆಯ ಕಾಪಾಡಿಕೊಂಡು. ಈ ಪೋಷಕಾಂಶಗಳು ಹೇಗೆ ಅಂದ್ರೆ ಒಂದು ಹೆಚ್ಚಾಗಿ ಕೊಟ್ಟು ಇನ್ನೊಂದು ಕಡಿಮೆ ಕೊಟ್ಟರೆ ಹೆಚ್ಚಾಗಿರೋದನ್ನ ಹೀರ್ಕೊಳ್ಳೋದಕ್ಕೂ ಇದು ಕಷ್ಟ ಆಗುತ್ತೆ. ಹೌದು, ಕಡಿಮೆ ಎಷ್ಟಿರೋ ಪೋಷಕಾಂಶ ಆ ಮಟ್ಟದಲ್ಲೇ ಹೆಚ್ಚಾಗಿರೋ ಪೋಷಕಾಂಶನೂ ಹೀರ್ಕೊಳ್ಳುತ್ತೆ. ಅದರಿಂದ ಸಮತೋಲನ ಕಾಪಾಡಿಕೊಂಡು ಬರೋದಕ್ಕೆ ಬಹಳ ಮುಖ್ಯವಾದ. ಸಮತೋಲನ ಕಾಪಾಡಿಕೊಳ್ಳೋದ್ರ ದೃಷ್ಟಿಯಲ್ಲಿ ಈ ಎಲೆ ಮತ್ತೆ ಮಣ್ಣಿನ ವಿಶ್ಲೇಷಣೆ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ. ಆದ್ರಿಂದ ನಮ್ಮ ವಿಶೇಷವಾಗಿ ಈ ಹಣ್ಣಿನ ಬೆಳೆಗಾರರಿಗೆ ಈ ಎಲೆ ಮತ್ತೆ ಮಣ್ಣಿನ ಒಂದು ಪರೀಕ್ಷೆ ವಿಶ್ಲೇಷಣೆ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದ್ದು, ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಮಣ್ಣಿನ ಪರೀಕ್ಷೆ ಹಾಗೂ ಎಲೆ ವಿಶ್ಲೇಷಣೆ ಈ ವಿಷಯವಾಗಿ ಡಾ ಎಚ್ ಬಿ ರಘುಪತಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ಶಿವಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳುವಾದನ. Thank you.